పరిపూర్ణ గుణాణవాయ విశ్వోదయ స్థితిలయో నియతి ప్రదాయ జ్ఞాన ప్రదాయ విభుదాసుర సౌఖ్య దుఃఖ సత్కారణాయ వితతాయ నమో నమస్తే. నారాయణాయ పరిపూర్ణ గుణాణవాయ విశ్వోదయ స్థితిలయో నియతి ప్రదాయ జ్ఞాన ప్రదాయ విభుదాసుర సౌఖ్య దుఃఖ సత్కారణాయ వితతాయ నమో నమస్తే. నారాయణ నని మనవే ನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿ ನೈವೇದ್ಯವ ಭುಂಜಿಸುತ್ತಿರು, ನಿತ್ಯ ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು ನೀ, ದುರುಳರ ಕೂಡದಿರು, ಹರಿಪದ ತೀರಥ ನೇಮವ ಬಿಡದಿರು, ಹರಿಪರ ದೇವತೆಯಂದರು ಹುತ್ತಲಿರು, ಗುರುಮುಖದಿಂದ ಸಚ್ಛಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು, ನಾರಾಯಣನ ನೆನೆ ನಾರಾಯಣನ ನೆನೆ ಮನವಿ ನಾರಾಯಣನ ನೆನೆ. ದೇವಿಯಾವನಿಗರಸಿ ಸುರರ ಗುರು, ವಿರಿಂಚಿ ಪವನರು ಅವನ ಕುವರರು, ಉರಗಾಧಿಪನಾವನ ಮಂಚ ವಿಹಗೇಶ್ವರನಾವನ ವಾಹನ, ವಿಹಗೇಶ್ವರನಾವನ ವಾಹನ, ಪುರಹರನಾವನ ಉಂಗುಟ ನೀರ ಪೊತ್ತ, ನಿರ್ಜರ ಪತಿಯಾವನ ಚರಣ ಸೇವಕ, ಸುರರೊಳಗಾಹಯ ವದನಗಿನ್ನಾರನು, ಸುರರೊಳಗಾಹಯ ವದನಗಿನ್ನಾರನು, ಸುರರೊಳಗಾಹಯ ವದನಗಿನ್ನಾರನು, ಸರಿಯಂದು ಸುರುವೆನೈಯ ನಾರಾಯಣನ ನೆನೆ ನಾರಾಯಣನ ನೆನೆ ಮನವಿ ನಾರಾಯಣನ ನೆನೆ ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ನಾರಾಯಣನ ನೆನೆ ನಾರಾಯಣನ ನೆನೆ ಮನವಿ ನಾರಾಯಣನ ನೆನೆ ನಾರಾಯಣನ ನೆನೆ.